ಊರ್ಧ್ವಮೂಲೋ ವಾಕ್ಶಾಖಃ ಈಶೋಶ್ವತ್ಥ ಸನಾತನಃ ತದೇವ ಶುಕ್ರಂ ತದ್ಬ್ರಹ್ಮ ತದೇವಾಮೃತಮುಚ್ಯತೆ ತಸ್ಮಿನ್ ಲೋಕಾಶ್ರಿತಾ ಸರ್ವೇ ತದು ನಾಪ್ತೇತಿ ಕಶ್ಚನ ಈತದ್ವೈ ತತ್. ವೇದಾಂತ ನಿರ್ಧಾರಿತ ಪರಬ್ರಹ್ಮ ಮೂಲ ಸಾರಃ ಅವಿದ್ಯಾ ಕಾಮ ಕರ್ಮ ಅವ್ಯಕ್ತ ಬೀಜ ಪ್ರಭವ. ಒಂದು ಕಡೆ ಹೇಳ್ತಾರೆ, ಈ ಏನು ವೃಕ್ಷ ಇದೆ ಇದು ವೇದಾಂತದಿಂದ ನಿರ್ಧರಿಸಬೇಕಾದಂತಹ ಪರಬ್ರಹ್ಮ ತತ್ವದ ಸಾರ. ಇನ್ನೊಂದು ಕಡೆ ಹೇಳ್ತಾರೆ, ಅವಿದ್ಯಾ ಕಾಮ ಕರ್ಮ ಅವ್ಯಕ್ತ ಬೀಜ ಪ್ರಭವ. ಅವಿದ್ಯಾ ಕಾಮಕರ್ಮಗಳ ಬೀಜ ಅವ್ಯಕ್ತವಾದ ರೂಪದಲ್ಲಿ ಇಲ್ಲಿಯೇ ಆಶ್ರಯಿಸಿಕೊಂಡು ಇರುತ್ತದೆ. ಏನನ್ನು ಆಶ್ರಯಿಸಿಕೊಂಡು ಈ ಬೀಜಗಳು ಇರುತ್ತವೆಯೋ ಅದು ಬ್ರಹ್ಮ. ಅದು ಒಂದು ಕಡೆಗೆ ಸಂಸಾರಿಕ ಕಾರಣವೂ ಆಗಿದೆ, ಅಧಿಷ್ಠಾನ ಕಾರಣ ಅಂತರ್ಥ. ಹೇಗೆ ಕಲ್ಪಿತವಾದ ಆರೋಪಿತವಾದ ಸರ್ಪಕ್ಕೆ ಹಗ್ಗವು ಅಧಿಷ್ಠಾನ ಕಾರಣ, ಅದೇನು ಸರ್ಪವನ್ನು ತಯಾರು ಮಾಡಿಲ್ಲ. ಆದರೆ ಸುದೈವೋ ದುರ್ದೈವೋ, ನಾವು ಕಂಡಿರುವ ಸರ್ಪ ಎಲ್ಲೋ ಕಂಡಿಲ್ಲ, ಹಗ್ಗ ಎಲ್ಲಿದೆ ಅಲ್ಲೇ ಕಂಡಿದೆ, ಹಗ್ಗದ ಪಕ್ಕದಲ್ಲಿ ಕಂಡಿಲ್ಲ, ಹಗ್ಗದ ಆಚೆಗೆ ಕಂಡಿಲ್ಲ, ಹಗ್ಗ ಎಲ್ಲಿದೆಯೋ ಅಲ್ಲೇ ಸರ್ಪ ಕಂಡಿದೆ. ಸೃಷ್ಟಿ ಎಲ್ಲಿ ಅಲ್ಲಿ ಕಲ್ಪಿತವಾಗಿದೆ, ಎಲ್ಲಿ ಬ್ರಹ್ಮ ಇದ್ದಾನೋ ಅಲ್ಲೇ ಕಲ್ಪಿತವಾಗಿದೆ. ಹೀಗಾಗಿ ಹಗ್ಗವನ್ನು ಹೇಗೆ ಅಧಿಷ್ಠಾನವೆಂದು ಪರಿಗಣಿಸಲ್ಪಡುತ್ತದೋ ಹಾಗೆ ಬ್ರಹ್ಮನನ್ನು ಇಲ್ಲಿ ಅಧಿಷ್ಠಾನವೆಂದು ಪರಿಗಣಿಸಲ್ಪಟ್ಟಿದೆ. ಇಂತಹ ಈ ಬ್ರಹ್ಮ ಒಂದು ಕಡೆಗೆ ಅವಿದ್ಯಾ ಕಾಮ ಕರ್ಮ ಅವ್ಯಕ್ತ ಬೀಜ ಪ್ರಭವ. ಅವಿದ್ಯಾ ಕಾಮ ಕರ್ಮ ಅನ್ನುವ ಸಂಸಾರ ಬೀಜಗಳಿವು, ಇವು ಅವ್ಯಕ್ತವಾಗಿ ಆಶ್ರಯಿಸಿಕೊಂಡಿವೆ. ಈ ಮೂಲಕವಾಗಿ ಅಪರ ಬ್ರಹ್ಮ ವಿಜ್ಞಾನ ಕ್ರಿಯಾಶಕ್ತಿದ್ವಯ ಆತ್ಮಕ ಹಿರಣ್ಯಗರ್ಭ ಅಂಕುರ. ಅಪರಬ್ರಹ್ಮ ಎನ್ನುವ ಹೆಸರಿನಿಂದ ಪ್ರಸಿದ್ಧವಾದಂತಹ ಕ್ರಿಯಾಶಕ್ತಿ ಮತ್ತು ಜ್ಞಾನಶಕ್ತಿಯನ್ನು ಹೊಂದಿರುವಂತಹ ಅದು ಅಪರಬ್ರಹ್ಮ ವಿಜ್ಞಾನ ಕ್ರಿಯಾಶಕ್ತಿದ್ವಯ. ಅದು ವಿಜ್ಞಾನ ಅಂದರೆ ಜ್ಞಾನಶಕ್ತಿ ಮತ್ತು ಕ್ರಿಯಾಶಕ್ತಿಗಳನ್ನು ಹೊಂದಿದಂತಹ ಹಿರಣ್ಯಗರ್ಭ ಅಂಕುರ. ಹಿರಣ್ಯಗರ್ಭನು ಅಲ್ಲಿ ಚಿಗುರುತ್ತಾನೆ. ಸರ್ವ ಪ್ರಾಣಿ ಲಿಂಗ ಭೇದ ಸ್ಕಂದ ತತ್ತತ್ತೃಷ್ಣ ಜಲ ಅವಸೇಕ ಉದ್ಭೂತ ದರ್ಪ. ಇಲ್ಲಿ ಆ ಅಪರಬ್ರಹ್ಮನು ಎಲ್ಲಿ ಚಿಗುರಿಕೊಂಡಿದ್ದಾನೋ ಅಲ್ಲಿ, ಎಲ್ಲಿ ಎರಡು ಕ್ರಿಯಾಶಕ್ತಿಗಳು ಜ್ಞಾನಶಕ್ತಿಗಳು ಇವೆಯೋ ಅಲ್ಲಿ, ಎಲ್ಲಿ ಹಿರಣ್ಯಗರ್ಭನ ಜನ್ಮವು ಸ್ಥಾನವಾಗಿದೆಯೋ ಅಲ್ಲಿ ಸರ್ವ ಪ್ರಾಣಿ ಲಿಂಗ ಭೇದ ಸ್ಕಂದ. ಸಮಸ್ತ ಜೀವರಾಶಿಗಳು, ಹೆಣ್ಣು ಗಂಡು ಜೀವರಾಶಿಗಳು ತಮ್ಮ ಅಸ್ತಿತ್ವವನ್ನು ಕಂಡುಕೊಂಡಿರುವಂತಹ ಸ್ಥಾನ ಅದು. ಯಾವುದೋ ಈ ಸೃಷ್ಟಿಕರ್ತ, ಯಾವುದು ಹಿರಣ್ಯಗರ್ಭನ ಸ್ಥಾನ ಅದು, ಅಲ್ಲೇ ಇವೆ. ಇಷ್ಟಕ್ಕೆ ಮುಗಿಲಿಲ್ಲ, ದೊಡ್ಡ ಸಂಗತಿ ಇದೆ. ಇದು ಬುದ್ಧಿ ಇಂದ್ರಿಯ ವಿಷಯ ಪ್ರವಾಲ ಅಂಕುರ. ಅಲ್ಲಿ ಇಷ್ಟೇ ಅಲ್ಲ, ಅಲ್ಲಿ ಏನಾಗ್ತದೆ, ಅಂಕುರ ಪ್ರವಾಲ ಅಂಕುರ, ಎಲೆಗಳು ಚಿಗುರಿವೆ. ಏನು ಎಲೆಗಳು? ಬುದ್ಧಿ ಇಂದ್ರಿಯ ವಿಷಯ. ಬುದ್ಧಿ ಇಂದ್ರಿಯ, ಇಂದ್ರಿಯ ಇರತಕ್ಕಂತೆ ವಿಷಯಗಳು. ನಮಗೆ ಯಾಕೆ ಕಣ್ಣಿದೆ ಅಂತಂದರೆ ದೃಶ್ಯ ಇದೆ, ದೃಶ್ಯ ಇದೆ ಅಂತ ಹೆಂಗೆ ಗೊತ್ತು ನಿನಗೆ? ಕಣ್ಣಿದೆ. ಕಣ್ಣಿದೆ ಅಂತ ಹೆಂಗೆ ಗೊತ್ತು? ದೃಶ್ಯ ಇದೆ. ಇವೆಲ್ಲ ಒಟ್ಟು ಒಂದು ಲೆಕ್ಕಾಚಾರದಲ್ಲಿ ಇಡಲ್ಪಟ್ಟಿವೆ. ಅದಕ್ಕೆ ಅವ್ರು ಹೇಳ್ತಾರೆ ಬುದ್ಧಿ ಇಂದ್ರಿಯ ವಿಷಯ ಪ್ರವಾಲ ಅಂಕುರ. ಆಮೇಲೆ ಅಲ್ಲಿ ಏನಾಗ್ತದೆ, ಅದು ಮೇಲಿಲ್ಲ ಏನು ಮಾಡಿ, ಸರ್ವ ಪ್ರಾಣಿಗೆ ಭೇದ ಸ್ಕಂದ ತತ್ತತೃಷ್ಣ. ತತ್ತತೃಷ್ಣ, ಆ ಹೆಣ್ಣು ಆ ಗಂಡು ಅನ್ನುವ ಅವೇನು ಜೀವರಾಶಿಗಳಿವೆಯೋ ಅವುಗಳಿಗೆ ಅವುಗಳವುಗಳದೇ ಆದಂತಹ ತೃಷ್ಣ. ಏನು ತೃಷ್ಣ? ನೀರಡಿಸ್ತಾವೆ, ಹಪಾಪಿಸ್ತಾವೆ, ಬೇಕು ಬೇಕು ಬೇಕು ಬೇಕಂತ ಹಪಾಪಿಸ್ತಾವೆ. ಅದಕ್ಕೆ ತಕ್ಕಂತೆ ಜಲ ಅವಶೇಕ ಉದ್ಭೂತ ದರ್ಪ, ಅದಕ್ಕೆ ತಕ್ಕಂತೆ ನೀರು ಎರೆಯಲ್ಪಡುತ್ತದೆ. ಗಿಡಗಳಿಗೆ ನೀರಡಿಸಿದಾಗ ನೀರು ಹಾಕ್ತೀವಿ, ಪ್ರಾಣಿಗಳು ನೀರಡಿಸಿದಾಗ ನೀರು ಹಾಕ್ತೀವಿ. ಈಗ ಅದು ನೀರಡಿಸ್ತದೆ, ನೀರಡಿಸಿ ಜೀವಾತ್ಮ ನೀರಡಿಸ್ತದೆ. ಆವಾಗ ಅದಕ್ಕೆ ನೀರು ಉಣಿಸ್ಬೇಕು. ಏನು ನೀರು ಉಣಿಸ್ಬೇಕು? ವಿಷಯಗಳು, ಶಬ್ದಸ್ಪರ್ಶಾದಿ ವಿಷಯಗಳು ನೀರು ಉಣಿಸ್ಬೇಕು. ಆಗ ಏನಾಗ್ತದೆ, ನೀರು ಉಣಿಸಿದರೆ ಬೀಜಗಳು ದಪ್ಪವಾಗ್ತವೆ. ಹೌದೋ, ಉದ್ಭೂತ ದರ್ಪ, ಉಬ್ಬುತ್ತಾವೆ ಬೀಜಗಳೆಲ್ಲ, ಉಬ್ಬುತ್ತಾವೆ. ಉಬ್ಬಿದ ಮೇಲೆ ಏನಾಗ್ತದೆ ಹೇಳ್ತಾರೆ, ಬುದ್ಧಿ ಇಂದ್ರಿಯ ವಿಷಯ ಪ್ರವಾಲ ಅಂಕುರ. ಅಲ್ಲಿ ಚಿಗಿರ್ತದೆ ಬೀಜ, ಉಬ್ಬಿದ ಮೇಲೆ ಏನಾಗ್ತದೆ ಮುಂದಿನ ಹಂತ, ಅದು ಮೊಳೆ ಕೊಡಿತದೆ. ಇಲ್ಲಿ ಏನು ಮೊಳೆ ಕೊಡಿತದೆ? ಬುದ್ಧಿ ಇಂದ್ರಿಯ ವಿಷಯ ಇವಷ್ಟು ಮೊಳೆ ಕೊಡಿತಾವೆ. ಶ್ರುತಿ ಸ್ಮೃತಿ ನ್ಯಾಯ ವಿದ್ಯಾ ಉಪದೇಶ ಪಲಾಶಃ. ಇಲ್ಲಿ ಎಲೆಗಳು ನೋಡಿ ಎಷ್ಟು ಚಂದ ಚಂದ ಎಲೆಗಳಿವೆ ಇಲ್ಲಿ. ಏನೋ ಶ್ರುತಿ ಇದೊಂದು ಎಲೆ, ಸ್ಮೃತಿ ಇದು ಮತ್ತೊಂದು ಎಲೆ, ನ್ಯಾಯ ವಿದ್ಯಾ ಉಪದೇಶ ಪರಾವಿದ್ಯ ಅಪರಾವಿದ್ಯ ಇವೆಲ್ಲ ಎಲೆಗಳು ಅಲ್ಲಿ ಚಿಗುರುಕೊಳ್ತವೆ. ಆಮೇಲೆ ಏನಾಗ್ತದೆ, ಯಜ್ಞ ದಾನ ತಪ ಆದಿ ಅನೇಕ ಕ್ರಿಯಾ ಕ್ರಿಯಾಸು ಪುಷ್ಪ. ಆಮೇಲೆ ಹೂಗಳು, ಹೂಗಳು ಅರಳುತ್ತವೆ. ಸ್ವಾಮಿ ಸಂಸಾರ ವೃಕ್ಷವಾಗಿ ಎಂಥ ಹೂಗಳ್ರಿ, ಅವಪ್ಪ ಹೂಗಳು ಬೇರೆ. ಏನು ಹೂಗಳು ಹೇಳ್ತಾರೆ, ಒಂದೊಂದಾಗಿ ಹೇಳ್ತಾರೆ ನೋಡಿ. ಪುಷ್ಪ ಏನು, ಯಜ್ಞ ದಾನ ತಪಸ್ಸು ಅನೇಕ ಕ್ರಿಯಾಸು, ಅನೇಕ ಥರದ ಕ್ರಿಯೆಗಳು ನಾವು, ಯಜ್ಞ ಯಾಗ ಹೋಮ ಅರ್ಚನ ಆರಾಧನಾ ತಗೊಳ್ರಿ, ಅವೆಲ್ಲ ಸೇರಿಸಿ ಒಟ್ಟು ಸೇರಿಸಿ ಎಲ್ಲ ಏನೋ ಹೂಗಳು. ಈ ಹೂಗಳು ಅರಳುತ್ತವೆ, ಎಲೆಗಳಾಗೋಯ್ತಲ್ಲ ಈಗ, ಈ ಮುಂದೆ ಹೂಗಳು, ಹೂಗಳಾದಮೇಲೆ ಫಲ. ಸೊ ಹೂಗಳು ಲಭ್ಯ ಆದವು ಈಗ ನಾವು, ವೆರಿ ಗುಡ್. ಆಮೇಲೆ ಏನಾಗ್ತದೆ, ಸುಖ ದುಃಖ ವೇದನಾ ಅನೇಕ ರಸ ಪ್ರಾಣಿ ಉಪಜಿ ಪ್ರಾಣಿ ಉಪಜೀವ್ಯ ಅನಂತ ಫಲ ಫಲತ ಅನಂತ ಅನಂತ ಫಲ ತತ್ತತೃಷ್ಣ ಸಲಿಲ ಅವಸೇಕ ಪ್ರರೂಢ ಜಡೀಕೃತ ದೃಢಬದ್ಧ ಮೂಲ. ಫಲಗಳು ಸಿಕ್ಕು ನೋಡ್ರಿ, ಏನು ಫಲಗಳು ಹೇಳ್ರಿ? ಹಣ್ಣು ಹಣ್ಣು ಬಿಟ್ವಿ ಈಗ, ಏನು ಹಣ್ಣು? ಸುಖ ದುಃಖ ವೇದನಾ ಸಂವೇದನಾ ನಿವೇದನಾ ಎಲ್ಲ, ಅನೇಕ ರಸ ರುಚಿ ರುಚಿಯಾದ ಫಲಗಳು, ಪ್ರಾಣಿ ಉಪಜೀವ್ಯ ಅನಂತ ಫಲ, ಅನಂತ ಅಸಂಖ್ಯವಾದ ಫಲಗಳು ಅಲ್ಲಿ ನಮಗೆ ಲಭ್ಯವಾದವು. ಆ ಫಲಗಳು ಲಭ್ಯವಾದಾಗ ಏನಾಗ್ತದೆ? ತತ್ತತೃಷ್ಣ ಸಲಿಲ ಅವಸೀಗ ಪ್ರರೂಢ ಜಡೀಕೃತ ದೃಢಬದ್ಧ ಮೂಲ. ಮತ್ತೆ ತಿಂತಾನೆ, ಮತ್ತೆ ಉಣ್ತಾನೆ, ಮತ್ತೆ ಸವಿತಾನೆ, ಮತ್ತೆ ಬೇಕಂತಾನೆ, ಮತ್ತೆ ತಿಂತಾನೆ, ಮತ್ತು ಉಣ್ತಾನೆ, ಸವಿತಾನೆ, ಮತ್ತೆ ಬೇಕಂತಾನೆ. ಅದು ಪ್ರರೂಢ, ಅದೇ ಒಂದು ಜೀವಾತ್ಮನಿಗೆ ಒಂದು ಹ್ಯಾಬಿಟ್ ಆಗಿ ಹೋಗಿದೆ, ಅದು ಒಂದು ಚಟ ಆಗಿಬಿಟ್ಟಿದೆ. ಪ್ರರೂಢ ಜಡೀಕೃತ ಗಟ್ಟಿಯಾಗಿ ದೃಢಬದ್ಧ, ಜಡೀಕೃತ ಅಂದ್ರೇನು? ದೃಢಬದ್ಧ ಮೂಲ, ಅತ್ಯಂತ ದೃಢವಾಗಿ ಧರಿಸಿಕೊಂಡು ನಿಂತುಬಿಟ್ಟಿದ್ದಾನೆ. ಯಾರಿವನು? ಜೀವಾತ್ಮ. ಅಲ್ಲೇ ನಿಂತ್ಕೊಂಡ್ಬಿಟ್ಟಾನೆ. ಮೂಲ ಸತ್ಯನಾಮಾದಿ. ಇನ್ನು ಆ ಫಲಗಳನ್ನು ಅನುಭವಿಸಬೇಕಲ್ವ? ಆ ಫಲಗಳನ್ನು ಇಲ್ಲಿ ಅನುಭವಿಸ್ಬೇಕಾಗೋದಿಲ್ಲ, ಮತ್ತೇನು ಬೇರೆ ಲೋಕಗಳಿಗೆ ಹೋಗಬೇಕು. ಅದಕ್ಕೆ ಸತ್ಯನಾಮಾದಿ ಸಪ್ತಲೋಕ ಬ್ರಹ್ಮಾದಿಭೂತ ಪಕ್ಷೀಕೃತ ಪಕ್ಷಿಕೃತ ನೀಡ. ನೀಡ ಅಂದರೆ ಹಕ್ಕಿಗಳು, ಗೂಡು ಪಕ್ಕ ಪಕ್ಷಿ ಇದಲ್ಲ, ಪಕ್ಷೀಕೃತ ನೀಡ. ಏನು ಪಕ್ಷಿಗಳು? ಇವೆಲ್ಲ ಲೋಕಗಳು ಏನಿವು? ಇವು ಇವು ನಮ್ಮ ಫಲಗಳನ್ನು ಅನುಭವಿಸಲಿಕ್ಕೆ ಸ್ಥಾನಗಳು. ಆ ಸ್ಥಾನಗಳಲ್ಲಿ ಆ ಸ್ಥಾನಗಳು ನಮಗೆ ಫಲವನ್ನು ಅನುಭವಿಸ್ಲಿಕ್ಕೆ ಅಷ್ಟೇ ಅಲ್ಲ, ಆ ಸ್ಥಾನಗಳು ಗೂಡುಗಳಾಗಿವೆ. ಏನಕ್ಕೆ ಗೂಡುಗಳಾಗಿವೆ ಹೇಳ್ತಾರೆ? ಇವು ಪಕ್ಷೀಕೃತ ನೀಡ, ಪಕ್ಷಿಗಳು ವಾಸಿಸಲಿಕ್ಕೆ ಅವು ಏನಾಗಿವೆ? ಗೂಡುಗಳಾಗಿವೆ. ಯಾವ ಪಕ್ಷಿ ಸ್ವಾಮಿ ಅಲ್ಲಿರೋದು? ಬ್ರಹ್ಮಾದಿಭೂತ ಬ್ರಹ್ಮ ಎಟ್ಸೆಟ್ರಾ ಎಲ್ಲ ದೇವತೆಗಳು ಹಕ್ಕಿಗಳು. ಈ ಹಕ್ಕಿಗಳು ಆ ಲೋಕಗಳಲ್ಲಿ ಇರ್ತವೆ. ಅವು ಇದ್ದುಕೊಂಡು ನಮಗೆ ಏಯಿ ಅಂತ ಸ್ವಾಗತ ಮಾಡ್ತವೆ, ಕರ್ಕೊಂಡು ಹೋಗ್ತವೆ, ಕುಡಿಸ್ತವೆ, ನಮಗೆಲ್ಲ ಭೋಗಗಳಿಗೆ ಅವಕಾಶ ಮಾಡಿಕೊಡ್ತವೆ. ತಾವು ಭೋಗಿಸ್ತಾ ಇರ್ತವೆ, ನಮಗೆ ಭೋಗಕ್ಕೆ ಅವಕಾಶ ಮಾಡಿಕೊಡ್ತವೆ. ಈ ಭೋಗಗಳು ಎಲ್ಲಿಂದ ಬಂದು? ನಾವು ಮಾಡಿದ ಪುಣ್ಯ ಫಲಗಳಿಂದ ಈ ಭೋಗ ಬಂದು. ಈ ಫಲ ಎಲ್ಲಿಂದ ಬಂತಿದ್ದು? ನಾವು ಇಲ್ಲಿ ಈ ಜನ್ಮದಲ್ಲಿ ಮಾಡಿದ ಕರ್ಮಗಳಿಗೆ ಈ ಫಲ ಸಿಕ್ಕಿರ್ತದೆ. ಈ ಕರ್ಮಗಳು ಎಲ್ಲಿಂದ ಬಂದು? ಅದೆಲ್ಲ ಪೂರ್ತಿ ನಿಮಗೆ ಲಭ್ಯ ಆಯಿತು. ಚಿಗುರುಡಿತದೆ, ಆಮೇಲೆ ಆ ಕಾಯಿ ಎಲೆಗಳಾಗ್ತವೆ, ಆಮೇಲೆ ಮೊಗ್ಗುಗಳಾಗ್ತವೆ, ಹೂಗಳಾಗ್ತವೆ, ಆಮೇಲೆ ಏನಾಗ್ತದೆ? ಹಣ್ಣಾಗ್ತವೆ. ಆ ಹಣ್ಣು ಅನುಭವಿಸ್ಲಿಕ್ಕೆ ಎಲ್ಲಿ ಹೋಗಬೇಕು? ಲೋಕ. ಆ ಲೋಕಗಳು ಯಾರ ಲೋಕಗಳವು? ಪಕ್ಷಿಗಳ ಲೋಕ. ಯಾವ ಪಕ್ಷಿಗಳವು? ಬ್ರಹ್ಮ ಇತ್ಯಾದಿ ದೇವತೆಗಳು ಅವು ಪಕ್ಷಿಗಳು ಹಾರಾಡ್ಕೊಂಡು ಇರ್ತವೆ. ಪ್ರಾಣಿ ಸುಖ ದುಃಖ ಉದ್ಭೂತ ಹರ್ಷ ಶೋಕ ಜಾತ ನೃತ್ಯ ಗೀತ ವಾದಿತ್ರ ಕ್ಷೇಲಿತ ವಾದಿತ್ರ ಕ್ಷೇಲಿತ. ನಿಮ್ಮಲ್ಲಿ ಏನಿದೆ? ವಾದಿತ್ರ ಎಲ್ಲ ಕೂಡ ಒಂದೇ ಶಬ್ದ ಇದೆಯಾ ಸಂಸ್ಕೃತವಾಗಿ? ವಾದಿತ್ರ ಕ್ಷೇಲಿತ. ಹೌದಾ? ಅದೆಲ್ಲ ಮಾಡ್ಬೋದಪ್ಪ, ನಾವು ಅದು ಬೇಕಾಗಿಲ್ಲ. ಕ್ಷೇಲಿತ ವಾದಿತ್ರಕ್ಷು ವಾದಿತ್ರಕ್ಷು ಈಲಿತ ವಾದಿತ್ರಕ್ಷು ಈಲಿತ ವಾದಿತ್ರಕ್ಷು ಅದು ಮಾಡ್ಕೊಡ್ರಿ. ವಾದಿತ್ರಕ್ಷು ಈಲಿತ ಈಲಿತ ವಾದಿತ್ರಕ್ಷು ಈಲಿತ ಸತ್ಯನಾಮಾದಿ ಸಪ್ತಲೋಕ ಬ್ರಹ್ಮಾದಿಭೂತ ಪಕ್ಷೀಕೃತ ನೀಡ ಪ್ರಾಣಿ ಸುಖ ದುಃಖ ಉದ್ಭೂತ ಹರ್ಷಶೋಕ ಜಾತ ಹರ್ಷಶೋಕಾದಿಗಳಿಂದ ಕೂಡಿದ ಹುಟ್ಟಿದಂತಹ ನೃತ್ಯ ಗೀತ ಕುಣಿತ ಹಾರಾಡ್ತಾ ಜಿಗಿದಾಡ್ತಾ ಜಗ್ಗಾಡ್ತಾ ಹರಳಾಡ್ತಾ ಸಂತೋಷ ಪಡ್ತಾರೋ ಇಲ್ಲ? ಕುಣಿಯುವಾಗ ಎಚ್ಚರನೇ ಇರೋದಿಲ್ಲ ಅವ್ರಿಗೆ. ಹಾಂ, ಅದಂತೆ ಹೇಳಿರ್ತೀನಿ ನಿಮಗೆ, ನಿಮಗೆ ನಿಮ್ಮ ಲಕ್ಷ್ಯವಾಗಿರಲಿ. ಯಾವಾಗಲೂ ಈ ಥರ ಕುಣಿಯುವಾಗ, ಈ ಥರ ಚಪ್ಪಾಳೆ ತಟ್ಟುವಾಗ, ಜೋರಾಗಿ ಕೇಕೆ ಹಾಕುವಾಗ, ಭಗವನ್ ನಾಮಸ್ಮರಣೆಯನ್ನು ಜೋರಾಗಿ ಹೇಳುವಾಗ ಇಲ್ಲಿ ಒಂದು ಲಿಕ್ವಿಡ್ ಇರ್ತದೆ ಹಿಂದ್ಗಡೆ, ಆ ಲಿಕ್ವಿಡ್ ರಿಲೀಸ್ ಆಗ್ತದೆ. ಅದು ಲಿಕ್ವಿಡ್ ರಿಲೀಸ್ ಆದಾಗ ಇದಕ್ಕೆ ಎಕ್ಸ್ಟೆಸಿ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ. ಇವನು ಟ್ರಾನ್ಸ್ ಆಗಿಬಿಡ್ತಾನೆ. ಎಕ್ಸ್ಟೆಸಿ ಏನಾಗ್ತದೆ, ಭಾವ ಪರವಶನಾಗಿಬಿಡ್ತಾನೆ. ಎಕ್ಸ್ಟೆಸಿ ಅಂದರೆ ಭಾವ ಪರವಶತೆ, ಅದು ಭಾವ ಪರವಶನಾಗಿಬಿಡ್ತಾನೆ. ಅದಕ್ಕೆ ನಿಮಗೆ ನೀವು ಲಕ್ಷ ಕೊಟ್ಟು ನೋಡಿಬೇಕಾದ್ರೆ ಇದು ಎಲ್ಲ ಇವೆಲ್ಲ ನೀವು ಮಾಡಬೇಕಂತಿಲ್ಲ, ನಾಲ್ಕು ಮಂದಿ ಕಡೆ ನೋಡಿದರೂ ನೀವು ಜ್ಞಾನ ಆಗಿಬಿಡ್ತದೆ. ಇದು ಲಕ್ಷ ಕೊಟ್ಟು ಇವೆಲ್ಲ ಅಬ್ಸರ್ವ್ ಮಾಡಬೇಕಷ್ಟೇ. ಸಾಯಿಬಾಬಾ ಭಜನೆ ಮಾಡ್ತಾರೆ, ಹೌದಾ? ಆ ಯಾವ ರೀತಿ ಚಪ್ಪಾಳೆ ತೊಡ್ತಾರೆ ಮತ್ತು ಯಾವ ರೀತಿ ಕೂಗಿ ಹೇಳ್ತಾರೆ, ಯಾವ ರೀತಿ ಭಜನೆ ಮಾಡ್ತಾರೆ ಅಂದರೆ ಅವರಿಗೆ ಎಚ್ಚರನೇ ಇರೋದಿಲ್ಲ. ಅದು ಆನಂದದ ಭಾವದ ಪರವಶತೆ. ಎಲ್ಲರಿಗೂ ಇದು ಇದು ಎಲ್ಲರಿಗೂ ಇದು ಲಭ್ಯವಾಗ್ತದೆ. ಅವರವರದೇ ಆದಂತಹ ಕ್ಷೇತ್ರದಲ್ಲಿ, ಅವರವರದೇ ಆದ ಕ್ಷೇತ್ರದಲ್ಲಿ ಅಡುಗೆ ಮಾಡೋರು ಕೂಡ ಆ ಆನಂದವನ್ನು ಅನುಭವಿಸಬೇಕು. ಅದು ರಿಲೀಸ್ ಆಗಬೇಕಷ್ಟೇ, ಅದು ಅಲ್ಲಿಂದ ರಿಲೀಸ್ ಆಗಬೇಕು. ಅಂದ್ರೆ ಅಡುಗೆ ಹೆಂಗೆ ಮಾಡಬೇಕು ಗೊತ್ತಾಗ್ತಲ್ಲ ನಿಮಗೀಗ. ಇದು ಇದು ರಿಲೀಸ್ ಆಗಬೇಕಾದ್ರೆ ಅಡುಗೆ ಹೆಂಗೆ ಮಾಡಬೇಕು? ಕಡಿಮೆ ಕಡಿಮೆ 20 ಕಿಲೋ 30 ಕಿಲೋ ಬೇಳೆ, 30 ಕಿಲೋ 50 ಕಿಲೋ ಅಕ್ಕಿ ಅನ್ನಕ್ಕಿಡಬೇಕು, ಎತ್ತಿಡಬೇಕು, ಎತ್ತಿಡಬೇಕು, ಕೆಳಗಿಡಬೇಕು, ಹಾಗೆ ಹೀಗೆ ಹಾಗೆ ಹೀಗೆ ಅದಕ್ಕೆ ಚಿತ್ರಾನ್ನ ಮಾಡಬೇಕು, ಪುಳಿಯೋಗರೆ ಮಾಡಬೇಕು, ಎಲ್ಲದರೊಳಗೆ ರಿಲೀಸ್ ಆಗ್ಬಿಡ್ತದೆ ಆನಂದ. ಹಾಂ, ಈಗ ನಮಗೆ ಬೇಕಾದಂಥ ಸುಖ ದುಃಖಗಳು ಪ್ರಾಪ್ತಿ ಆಗ್ತಾವಲ್ಲ ಪ್ರಾಣಿಗಳಿಗೆ, ಆವಾಗ ಹರ್ಷ ಶೋಕ ಈವನ್ ಅಳುವಾಗ ಕೂಡ ಅದು ರಿಲೀಸ್ ಆಗ್ತದೆ, ಅಳುವಾಗ ಕೂಡ ರಿಲೀಸ್ ಆಗ್ತದೆ. ಅದೇ ನಗುವಾಗ ರಿಲೀಸ್ ಆಗ್ತದೆ, ಅಳುವಾಗ ರಿಲೀಸ್ ಆಗ್ತದೆ. ಆಗಬೇಕಷ್ಟೇ, ಅದು ಆಗ್ತಕ್ಕದ್ದು ಆಗಿಸಲಿಕ್ಕೆ ಇವೆಲ್ಲ ಉಪಾಯಗಳು, ಇವರೆಲ್ಲ ಶ್ರೀ ಶ್ರೀಗಳು, ಇವರೆಲ್ಲ ಋಷಿ ವಿದ್ಯಾಕೇಂದ್ರ ಪ್ರಭಾಕರವರು ಇವರೆಲ್ಲ ಈ ಟ್ರಿಕ್ ಉಪಯೋಗ ಮಾಡಿದ್ರು. ಹಾಂ, ಈ ಟ್ರಿಕ್ ಅದು ನಾನಾ ರೀತಿಯಂತಹ ಎಕ್ಸಸೈಸ್ ಮಾಡಿಸೋದು, ಆ ಧ್ಯಾನಕ್ಕೆ ಕೂಡಬೇಕಾದ್ರೇ ಅವೆಲ್ಲ ಎಕ್ಸಸೈಸ್ ಮಾಡಿಸ್ತಾರೆ. ಹಾಂ, ಅದು ರಿಲೀಸ್ ಆಗಬೇಕು. ಅದು ರಿಲೀಸ್ ಆದ ಕೂಡಲೇ ಇವರು ಟ್ರಾನ್ಸ್ಫಾರ್ಮ್ ಹೋಗ್ತಾರೆ. ಆಮೇಲೆ ನೋಡಿದ ನಮ್ಮ ಭಕ್ತರು ಭಗವಂತನ ಜೊತೆ ಟ್ರಾನ್ಸ್ನಲ್ಲಿದ್ದಾರೆ ಅಂತ ಹೇಳ್ಬಿಡ್ತಾರೆ ನಮ್ಮಂತರು. ನಮ್ಗೆ ಗೊತ್ತಾಗ್ತದೆ ಅವರು ಟ್ರಾನ್ಸ್ಫರ್ ಆಗಿದ್ದಾರೋ, ನಿದ್ದೆ ಮಾಡಿ ಗೊತ್ತಾರೋ, ಗೊತ್ತಾಗ್ತದೆ. ಭಾವ ಪರವಶತೆ, ಭಾವ ಒಂದು ಅರ್ಥದಲ್ಲಿ ಅದು ಒಂದು ತನ್ನದೇ ಆದ ಸ್ವತಂತ್ರ ಅನುಭವ ಕ್ಷೇತ್ರ, ಸ್ವತಂತ್ರ ಅನುಭವ ಕ್ಷೇತ್ರ. ಹೀಗೆ ಜಾಗೃತ, ಸ್ವಪ್ನ ಇವು ತಮ್ಮ ತಮ್ಮದೇ ಆದ ಸ್ವತಂತ್ರ ಕ್ಷೇತ್ರಗಳು, ಹೌದಾ? ಹಾಗೆ ಇದು ಕೂಡ ಒಂದು ಸ್ವತಂತ್ರವಾದ ಕ್ಷೇತ್ರ ಅಂತ ಅವ್ರು ಹೇಳ್ತಾರೆ. ಅದನ್ನು ಅವರ ಅರ್ಥದಲ್ಲಿ ಟ್ರಾನ್ಸೆಂಡಿಂಗ್ ಅಂತಂದರೆ ನಮ್ಮ ಮಾಮೂಲು ಕ್ಷೇತ್ರಗಳನ್ನು ಬೈಪಾಸ್ ಮಾಡಿ ಆ ಕ್ಷೇತ್ರಕ್ಕೆ ಹೋಗೋದಕ್ಕೆ ಟ್ರಾನ್ಸೆಂಡಿಂಗ್ ಅಂತ ಕರೀತಾರೆ. ಎಲ್ಲ ಶಬ್ದ ಟ್ರಾನ್ಸಿಷನ್, ಟ್ರಾನ್ಸೆಂಡಿಂಗ್, ಟ್ರಾನ್ಸ್ ವರ್ಲ್ಡ್ ಬೇಕಾದ ಶಬ್ದಗಳು. ನಿಮಗೆ ಟ್ರಾನ್ಸ್ ವರ್ಲ್ಡ್ ಅಂತ ಶಬ್ದ ಅದ, ಟ್ರಾನ್ಸೆಂಡಿಂಗ್ ಅಂತ ಶಬ್ದ, ಟ್ರಾನ್ಸಿಷನ್ ಅಂತ ಕರಿತೀರಿ. ಆ ನರಸಿಂಹನ ಮೊಮ್ಮಗಳಿದ್ದಾಳಲ್ಲ, ನರಸಿಂಹನ ಮೊಮ್ಮಗಳು ಏನು ತಾತ ನಮ್ಮನೇನು ಟ್ರಾನ್ಸಿಸ್ಟ್ ಹೌಸ್ ಅಂತ ತಿಳ್ಕೊಂಡಿರಾ ಅಂತ ಕೇಳ್ತಾರೆ. ಏಕೆಂದರೆ ಬೆಳಗ್ಗೆ ಆ ಮಗು ಎಚ್ಚರಾದಾಗ ಅವರು ಬೆಂಗಳೂರಿಂದ ಬಂದು ಅಲ್ಲಿ ಮದ್ರಾಸಿಂದ ಬಂದು ಅಲ್ಲಿರ್ತಾರೆ. ಆಮೇಲೆ ತಾತ ನಾನು ಹೋಗಿ ಬರ್ತೇನೆ ಸ್ಕೂಲಿಗೆ ಅಂತ ಹೋಗ್ತಾಳೆ. ಸಾಯಂಕಾಲ ಆ ಮಗು ಬರೆದ್ರೊಳಗಾಗಿ ಇವ್ರು ಬೇರೆ ಯಾವುದೋ ಊರಿಗೆ ಹೋಗ್ಬಿಟ್ಟಿರ್ತಾರೆ. ಮತ್ತೆ ಇವ್ರು ಭೇಟಿಯಾಗೋದು, ಮತ್ತು ಇನ್ನೊಂದ್ಸಲ ಬಂದಾಗ ಭೇಟಿಯಾಗೋದು, ಅದು ಮಾರ್ನಿಂಗ್ ಅಷ್ಟೇ. ಅದಕ್ಕೆ ಆ ಮಗು ಕೇಳ್ತಂತೆ, ಮನೆ ಕೇಳ್ತಂತೆ, ಏನು ಟ್ರಾನ್ಸಿಟರಿ ಮನೆ ಅಂತ ತಿಳ್ಕೊಂಡು ಏನಂದ್ರೆ ಬಂದು 4 ದಿವಸ ಇರ್ಲಿಕ್ಕೆ ಆಗೋದಿಲ್ಲ. ಈಗಿನ ಮಕ್ಕಳು ಭಾರಿ ಪ್ರಾಣಿ ಸುಖ ದುಃಖ ಉದ್ಭೂತ ಹರ್ಷ ಶೋಕ ಜಾತ ನೃತ್ಯ ಗೀತ ವಾದಿತ್ರ ಕ್ಷೇಲಿತ ಅಂತ ಹೇಳಿದಪ್ಪ. ಆ ಶಬ್ದ ಇಲ್ಲಿ ಬಂದೇ ಇಲ್ಲ. ಭಾಷಾಂತರದಲ್ಲಿ ಆ ಶಬ್ದ ಒಂದೇ ಇಲ್ಲ. ಹಾಡು ವಾದ್ಯಗಳು ಹಾರಿ ಮೇಲೆ ಬೀಳುವುದು ಅಲ್ಲದನ್ನು ಶಬ್ದ. ವಾದಿತ್ರಕ್ಷು ಈಲಿತ ಮೈ ಮೇಲೆ ಬೀಳೋದು. ಹ್ಞೂ, ಆಸ್ಪೋಟ್ ಅಲ್ಲ. ಇಲ್ಲ, ಅದೇ ಆನಂತರ ಹಸಿತ ಕೃಷ್ಟ ಉದಿತ. ಇಲ್ಲಿವರೆಗೂ ಈ ಶಬ್ದ ನೋಡ್ರಿ. ವಾದಿತ್ರಕ್ಷು ಈಳಿತ, ಕ್ಷು ಈಳಿತ ಅಂದ್ರೆ ಕ್ಷೇಲಿತ ಆಗ್ತದೆ. ವಾದಿತ್ರಕ್ಷು ಈಳಿತ ಸ್ಫೋಟಿತ ಹಸಿತ ಕೃಷ್ಟ ಆಕೃಷ್ಟ ಹಸಿತ ಆಕೃಷ್ಟ. ಹಾಸಿತ ಅಳುವುದು. ಆಕೃಷ್ಟ ಅಂದರೆ ಎಳೆದಾಡೋದು. ಇವುಗಳಿಂದ ಉದಿತ, ಇವುಗಳಿಂದ ಹುಟ್ಟುಕೊಳ್ತದೆ. ಏನು ಹುಟ್ಟುಕೊಳ್ತದೆ? ಹಾ ಹಾ, ಮುಂಚೆ ಮುಂಚೆ ಬಿಡು ಬಿಡು, ನನ್ನ ಕೈ ಬಿಡು, ನನ್ನ ಕೈ ಬಿಡು. ಏನು ದುಡ್ತೀನ? ಏನು ಹೊಡಿತೀನ? ನಾನು ಹೊಡಿತೇನೆ ನೋಡು. ಅಲ್ಲಿ ಬರ್ತಾರೆ ನೋಡೋಣಮ್ಮ. ನೋಡ, ನಾನು ತಪ್ಪು ತಪ್ಪು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ, ಅದಕ್ಕೆ ಸೈಲೆಂಟ್ ಆಗಿಬಿಡ್ತೀನಿ ನಾನು. ಆಕೆ ಕೇಳಿದ್ರೆ ನೀ ಸ್ಯಾಂಕ್ಷನ್ ಮಾಡಿಬಿಟ್ಟಿ. ನಾನು ನೋಡಿ ಹೇಳ್ತೇನೆ ನಿಮಗೆ, ಸುಮ್ಮ ಸುಮ್ಮನೆ ಯಾಕೆ ಹೇಳಬೇಕು? ಇತ್ಯಾದಿ ಅನೇಕ ಶಬ್ದ ಕೃತ ತುಮುಲೀಭೂತ ಮಹಾರವ ಸಂಸಾರ. ಈ ಸಂಸಾರ ಇಷ್ಟದ ನೋಡಿ ಏನೇನದ, ಹೊಡಿ ಬಡಿ ಕಡಿ ಎಳೆದಾಡ, ತೋಳು ಹಿಡಿದು ಎಳೆದಾಡ ಬರ್ತಾರಲ್ಲಿ, ತೋಳು ಹಿಡಿದು ಎಳಿತಾರಂತೆ, ಮೈ ಮೇಲೆ ಬೀಳ್ತಾರಂತೆ, ಹಾಹಾಕಾರ ಮಾಡ್ತಾನಂತೆ, ಮುಂಜೆ ಮುಂಜೆ ನಾನು ಬಿಟ್ಬಿಡು ನಾನು ಬಿಟ್ಬಿಡು ಅಂತಾರಂತೆ, ಹೊಡಿತೀನಿ ನೋಡಾಡ್ತಾರಂತಾರಂತೆ, ನಗ್ತಾರಂತೆ, ತೂರಾಡ್ತಾರಂತೆ, ಕುಣಿದಾಡ್ತಾರಂತೆ, ನೃತ್ಯ ಮಾಡ್ತಾರಂತೆ, ಅಳ್ತಾರಂತೆ, ನಗ್ತಾರಂತೆ. ಇವೆಲ್ಲ ಪ್ರಾಣಿ ಸುಖ ದುಃಖ ಉದ್ಭೂತ, ಇವುಗಳಿಂದ ಹುಟ್ಟಿಕೊಡುವಂಥದ್ದೆಲ್ಲ ಇದು. ಶಸ್ತ್ರಕೃತ ಛೇದ ಏಷ ಸಂಸಾರ ವೃಕ್ಷ. ವೇದಾಂತ ವಿಹಿತ ಬ್ರಹ್ಮಾತ್ಮ ದರ್ಶನ ಅಸಂಗ ಶಸ್ತ್ರಕೃತ ಉಚ್ಛೇದ ಏಷ ಸಂಸಾರ ವೃಕ್ಷ ಅಶ್ವತ್ಥ ಅಶ್ವತ್ಥವತ್ ಕಾಮಕರ್ಮ ವಾತೇಹಿ ಈರಿತ. ವಾತೇಹಿ ಅಲ್ಲ, ಕಾಮಕರ್ಮ ವಾತ ಈರಿತ. ನಿತ್ಯ ಪ್ರಚಲಿತ ಸ್ವಭಾವ. ಇಂತಹ ಈ ಸಂಸಾರವನ್ನು ವೇದಾಂತ ವಿಹಿತ ಬ್ರಹ್ಮಾತ್ಮ ದರ್ಶನ ಅಸಂಗ ಶಸ್ತ್ರಕೃತ ಉಚ್ಛೇದ. ಇದನ್ನು ಕತ್ತರಿಸಿ ಹಾಕ್ಲಿಕ್ಕೆ ಬರ್ತದೆ. ಹೇಗೆ ಕತ್ತರಿಸ್ಲಿಕ್ಕೆ ಹಾಕ್ಬೋದು ಈ ಸಂಸಾರವನ್ನು? ಅಸಂಗ ಶಸ್ತ್ರ ಅನ್ನುವಂತಹ ಜ್ಞಾನ, ಬ್ರಹ್ಮಜ್ಞಾನ, ಇದು ಅಸಂಗ ಶಸ್ತ್ರ. ಈ ಅಸಂಗ ಶಸ್ತ್ರ, ಅಸಂಗ ಎನ್ನುವಂತಹ ಶಸ್ತ್ರದಿಂದ ಬ್ರಹ್ಮಜ್ಞಾನವನ್ನು ಪಡೆದು ಹೆಂಗ್ರಿ ವೇದಾಂತ ವಿಹಿತ ಶಾಸ್ತ್ರವಿಹಿತ ಆಚಾರ್ಯನಿಂದ ಶಾಸ್ತ್ರೋಪದೇಶ ಅದರ ಒಂದು ಏನು ಸಂಪ್ರದಾಯದಲ್ಲಿ ಮೆಥಡಾಲಜಿಯೊಳಗೆ ಅದನ್ನು ಪಡ್ಕೊಂಡು ನಾವು ಇದನ್ನು ಕತ್ತರಿಸಿ ಹಾಕಬಹುದು. ಅಂತ ಯಾವ ಸಂಸಾರ ವೃಕ್ಷ ಇದೆಯೋ ಹಂಗೆ ಮತ್ತರಬೇಕು ಅದನ್ನು. ಯಾವ ಸಂಸಾರ ವೃಕ್ಷ? ವೇದಾಂತ ಶಾಸ್ತ್ರದಿಂದ ಕತ್ತರಿಸಲ್ಪಡಬೇಕಾದಂಥ ಸಂಸಾರ ವೃಕ್ಷ ಅಂತ ಈ ಸಂಸಾರ ವೃಕ್ಷ ಅನ್ನುವಂಥದ್ದು. ಇದು ಕಾಮಕರ್ಮ ವಾತ, ಕಾಮ ಕರ್ಮ ಎನ್ನುವ ಬಿರುಗಾಳಿ, ಅವುಗಳಿಂದ ಅದು ಯಾವಾಗಲೂ ಹೊಯ್ದಾಡ್ತಾ ಇರ್ತದೆ. ನಿತ್ಯ ಪ್ರಚಲಿತ ಸ್ವಭಾವವ. ಗಾಳಿ ಬೀಸಿದಾಗ ಎಲೆಗಳೇನಾಗ್ತವೆ? ಅಲಗಾಡ್ತಾ ಇರ್ತವೆ, ಹೊಯ್ದಾಡ್ತಾ ಇರ್ತವೆ. ಎಲೆಗಳೆಲ್ಲ ಸಂಸಾರ ವೃಕ್ಷದ ಎಲೆಗಳೆಲ್ಲ ಹೊಯ್ದಾಡ್ತಾ ಇರ್ತವೆ, ಅಲಗಾಡ್ತಾ ಇರ್ತವೆ. ಈ ಬಿರುಗಾಳಿ ಯಾವುದದು? ಕಾಮ ಕರ್ಮ ಅನ್ನೋಂಥ ಬಿರುಗಾಳಿ. ಸ್ವರ್ಗ ನರಕ ತಿರ್ಯಕ್ಷೇತ್ರಾದಿಭಿ ಶಾಖಾಭಿ ಅವಾಕ್ ಶಾಖ ಅವಾಕ್ ಶಾಖಾ ಯಸ್ಯ ಸಹ. ಸ್ವರ್ಗ ನರಕ ನೀಚ ಯೋನಿ ತಿರ್ಯಕ, ಈ ಕ್ಷೇತ್ರಾದಿಗಳಲ್ಲಿ ಅನೇಕಾನೇಕ ರೆಂಬೆ ಕೊಂಬೆಗಳನ್ನು ಬೆಳೆಸಿಕೊಂಡಿರುವಂತಹ, ಹಬ್ಬಿಕೊಂಡಿರುವಂತಹ, ಅವಾ ಕೆಳಮುಖವಾಗಿ ಲಭ್ಯವಾದಂತಹ ಏನು ಕಾಂಡ ಇವೆಲ್ಲ ನಮಗೆ ಲಭ್ಯ ಇವೆಯೋ ಇವು ಇವು ಸಂಸಾರದ ಶಾಖೆಗಳು, ಸಂಸಾರದ ಶಾಖೆಗಳು, ಸಂಸಾರದ ರೆಂಬೆ ಕೊಂಬೆಗಳು. ಅದು ಒಂದು ಅದೊಂದಿದೆಯೇನೋ ಎಲ್ಲಿದ್ದರೂ ಪ್ರೇತ ಬಂದು ನಮ್ದ್ರೊಳಗೆ ಬಂದ ನನಗೆ ತಿರ್ಯಕ್ಕೆ ನಾವು ಸ್ವಲ್ಪ ಸುಧಾರಣೆ ಮಾಡಿಕೊಂಡು ಕ್ಷೇತ್ರಾದಿವಿ. ಈಗ ಪ್ರೇತ ಅಂತ ನಾ ಹೇಳಿದ ತಕ್ಷಣ ಇವರೊಬ್ರು ಕೇಳ್ತಾರೆ, ಸ್ವಾಮಿ ಹಂಗಾರೆ ಪ್ರೇತಗಳನ್ನು ನೀವು ನೋಡಿದ್ಯಾ? ಬಹುಶಃ ಅದಕ್ಕೆ ಇರಬೇಕು ಅದು ಕಾಂಪ್ಲೀಟ್ ಬೇಡಬೇಡ ಅಂತೇಳಿ. ಯಾಕಂದ್ರೆ ಮಂತ್ರದಲ್ಲಂತೂ ಶಬ್ದ ಇಲ್ಲೇ ಇಲ್ಲ, ಮಂತ್ರದಲ್ಲಿ ಶಬ್ದ ಇಲ್ಲ. ತಸ್ಮಿನ್ ಲೋಕಾ ಶಿತಾ ಸರ್ವೇ ತದು ನಾತ್ಯೇತಿ ಕಶ್ಚನ, ಇಷ್ಟೇ ಇರೋದನ್ನು, ಅದನ್ನು ಯಾರೂ ದಾಟ್ಲಿಕ್ಕೆ ಆಗೋದಿಲ್ಲ. ಮತ್ತು ವ್ಯಾಖ್ಯಾನದೊಳಗೆ ನೀವು ಕ್ಷೇತ್ರ ಅಂತ ಬರಿಬೋದು, ಪ್ರೇತ ಅಂತ ಬರಿಬೋದು. ಪ್ರೇತ ಬರೀದೇ ಇರೋದೇ ಒಳ್ಳೆಯದು. ಕ್ಷೇತ್ರ ಅಂತ ಬರೆದದ್ದು ನಾವು ಒಪ್ಕೋತೇನೆ. ಕ್ಷೇತ್ರಾದಿ ಬಿಹಿ ಶಾಖಾಭಿಹಿ ಅವಾಕ್ ಶಾಖ, ಕೆಳಮುಖವಾದ ಶಾಖೆಗಳು, ರೆಂಬೆ ಕೊಂಬಿಗಳು, ಅವಾಕಃ ಅವು ಕೆಳಮುಖವಾಗಿವೆ. ಯಸ್ಯ ಶಾಖ, ಯಸ್ಯ ಶಾಖ ಅವಾಕಃ ಅವಾಂಗ ಅವಾಂಚ ಶಾಖ ಯಸ್ಯ ಅವಾಂಚ ಸಹ ಸನಾತನ ಅನಾದಿತ್ವಾತ್ ಚಿರಂ ಪ್ರವೃತ್ತ. ಯಾವತ್ತಿಗೂ ಇವು ಹೀಗೇ ಇರ್ತಾವಪ್ಪ, ಇವು ಹೊಯ್ದಾಡ್ತಾ ಇರ್ತವೆ, ಹಾರಾಡ್ತಾ ಇರ್ತವೆ. ಇದು ಇವತ್ತಿಂದಲ್ಲ, ಅನಾದಿ ಕಾಲದಲ್ಲಿ ನಡ್ಕೊಂಡು ಬಂದಿದ್ದರಿಂದಾಗಿ ಸನಾತನ. ಯದಸ್ಯ ಸಂಸಾರ ವೃಕ್ಷಸ್ಯ ಮೂಲಂ ತದೇವ ಶುಕ್ರಂ ಶುಭ್ರಂ ಶುದ್ಧಂ ಜ್ಯೋತಿಷ್ಠತ್ ಚೈತನ್ಯ ಆತ್ಮಜ್ಯೋತಿ ಸ್ವಭಾವಂ. ಅಸ್ಯ ಸಂಸಾರ ವೃಕ್ಷಸ್ಯ ಯತ, ಯಾವುದು ಈ ಸಂಸಾರ ವೃಕ್ಷ ಅಂತ ಅನಿಸ್ಕೊಂಡಿದೆಯೋ ಇದರ ಮೂಲ ಏನು, ಇದಕ್ಕೆ ಮೂಲ ಏನು? ತತ್ ಶುಕ್ರಂ ತತ್ ಬ್ರಹ್ಮ. ಇವರು ಹೇಳಿದ ಬ್ರಹ್ಮನೇ ಬೇರೆ, ಇವರು ಹೇಳಿದ ಬ್ರಹ್ಮ ಯಾರು? ಹಿರಣ್ಯ ಗರ್ಭ ಸೃಷ್ಟಿಕರ್ತ, ಜ್ಞಾನ ಶಕ್ತಿಗಳನ್ನು ಇಟ್ಕೊಂಡಂಥ ಬ್ರಹ್ಮ, ಅಪರಬ್ರಹ್ಮ. ಈಗ ಹೇಳ್ತಾ ಇದ್ದದೇನು? ಪರಬ್ರಹ್ಮ. ಮೂಲಂ ತದೇವ ಶುಕ್ರಂ ಶುಭ್ರಂ ಶುದ್ಧಂ ಜ್ಯೋತಿಷ್ಮತ್ ಚೈತನ್ಯ ಆತ್ಮಜ್ಯೋತಿ ಸ್ವಭಾವಂ. ಕೇವಲ ಆತ್ಮಜ್ಯೋತಿ, ಕೇವಲ ಬೆಳಕಿನ ಸ್ವರೂಪನೇ ಆಗಿದ್ದಾನೆ, ಅರಿವಿನ ಸ್ವರೂಪನೇ ಆಗಿದ್ದಾನೆ. ಅಂತಹ ಯಾವ ಆತ್ಮನೋ ಆ ಆತ್ಮನು ಈ ಸಂಸಾರ ವೃಕ್ಷಕ್ಕೆ ಆಶ್ರಯವನ್ನು ಕೊಟ್ಟಿದ್ದಾನೆ. ತದೇವ ಬ್ರಹ್ಮ ಸರ್ವಮಹತ್ವಾತ್, ಅದು ಎಲ್ಲಕ್ಕಿಂತ ದೊಡ್ಡದು. ನಚಿಕೇತ, ಸಂಸಾರ ವೃಕ್ಷಕ್ಕೆ ಆಶ್ರಯ ಕೊಟ್ಟಂತಹದ್ದು ನಾನು ಎಲ್ಲ ತೋರಿಸಿಕೊಟ್ಟೇನೆ ನಿನಗೆ, ಆದರೆ ಮೂಲವಾಗಿ ಅವಿದ್ಯಾ ಕಾಮಕರ್ಮ ಅನ್ನುವ ಬೀಜವನ್ನು ಏನು ಇಟ್ಟುಕೊಂಡು ಅವ್ಯಕ್ತವಾಗಿದೆಯೋ ಅದಕ್ಕೆ ಆಶ್ರಯ ಕೊಟ್ಟದ್ದು ಯಾರು? ಆತ್ಮ ಬ್ರಹ್ಮ. ಅದು ಎಲ್ಲಕ್ಕಿಂತ ದೊಡ್ಡದು, ಸರ್ವ ಮಹತ್ವ. ತದೇವ ಅಮೃತಂ ಅವಿನಾಶ ಸ್ವಭಾವಂ ಉಚ್ಯತೆ ಕಥ್ಯತೆ ಸತ್ಯತ್ವಾತ್. ಅದೇ ಆ ಇರುವಿಕೆಯನ್ನು ಏನಂತ ಹೇಳ್ತಾರೆ, ಅವಿನಾಶ ಸ್ವಭಾವಂ ನಾಶರಹಿತವಾಗಿದೆ ಇತಿ ಉಚ್ಯತೆ ಇತಿ ಕಥ್ಯತೆ ಅನ್ನುವುದು ಎಲ್ಲ ಜ್ಞಾನಿಗಳು ಹಿರಿಯರು ಆಚಾರ್ಯರು ಸ್ಪಷ್ಟಪಡಿಸಿದ್ದಾರೆ. ಸತ್ಯತ್ವಾತ್, ಯಾಕೆ ಅಷ್ಟೊಂದು ಖಚಿತವಾಗಿ ಹೇಳ್ತೀವಿ ಅಂದರೆ ಅದು ಸತ್ಯ, ಅದು ಸತ್ಯ, ಅದು ಅನೃತ ಅಲ್ಲ, ಅದು ಮಿಥ್ಯ ಅಲ್ಲ, ಅದು ಸತ್ಯ. ಸತ್ಯತ್ವಾತ್ ಓಕೆ. ವಾಚಾರಂಭಣಂ ವಿಕಾರೋ ನಾಮಧೇಯಂ ಅನೃತಂ ಅನ್ಯತ್ ಅತಃ ಮರ್ತ್ಯಂ. ಅದನ್ನು ಹೊರತುಪಡಿಸಿ ವಾಕಾರಂಭಣಂ ಮಾತುಗಳಿಗೆ ಒಳಪಟ್ಟಂತಹ ವಿಕಾರಗಳಿಗೆ ಒಳಪಟ್ಟಂತಹ ನಾಮರೂಪಾದಿಗಳೇನಿವೆಯೋ ಇವು ಅನೃತಂ. ಆ ಸತ್ಯವನ್ನು ಹೊರತುಪಡಿಸಿ ಇವೆಲ್ಲ ಬಾಕಿಯವಲ್ಲೋ, ನಾಮಗಳು ರೂಪಗಳು ಎಲ್ಲ ಆಕಾರಗಳು ವಿಕಾರಗಳು ಎಲ್ಲ ಇವೆಯಲ್ಲೋ ಇವೆಲ್ಲವೂ ಕೂಡ ಅನೃತಂ, ಏನೂ ಇಲ್ಲ, ಅರ್ಥ ಇಲ್ಲ, ಅನೃತಂ. ಸರಿ, ಅನ್ಯತ ಅತಃ ಮರ್ತ್ಯಂ, ಆದ್ದರಿಂದ ಅವು ನಾಶವಾಗುತ್ತವೆ. ತಸ್ಮಿನ್ ಪರಮಾರ್ಥ ಸತ್ಯೇ ಬ್ರಹ್ಮಣಿ ಲೋಕಾಃ. ಮತ್ತೆ ವಾಪಸ್ ಬರ್ತಾರೆ ನೋಡಿ, ಈಗ ಬ್ರಹ್ಮಣಿ ಲೋಕಾಃ ಗಂಧರ್ವ ನಗರ ಮರೀಚಿ ಉದಕ ಮಾಯಾ ಸಮಾಹ ಪರಮಾರ್ಥ ದರ್ಶನ ಅಭಾವ ಗಮನಾಃ ಶ್ರಿತಃ ಆಶ್ರಿತಃ ಸರ್ವೇ ಸಮಸ್ತಃ ಉತ್ಪತ್ತಿ ಸ್ಥಿತಿ ಲಯೇಷು. ಅಂತಹ ಪರಬ್ರಹ್ಮ ಸ್ಥಿತಿಯಲ್ಲಿ ಪರಮಾರ್ಥ ಸತ್ಯ ಪಾರಮಾರ್ಥಿಕ ಸತ್ಯವಾದಂತಹ ಸ್ಥಿತಿಯಲ್ಲಿ ಸಮಸ್ತ ಲೋಕಾ ಗಂಧರ್ವ ನಗರ ಮರೀಚಿ ಉದಕ ಮಾಯಾ ಸಮಾಹ. ಏನು ಈ ಲೋಕಗಳು ಅಂತ ನಾವು ಅಂತೇವಿ, ಇವು ಏನು ಗೊತ್ತಾ, ಇವು ಗಂಧರ್ವ ನಗರಗಳಿದ್ದಂತೆ, ಆ ಮರುಮರೀಚಿಕೆ ಇದ್ದಂತೆ, ಇವು ಬರೀ ಭ್ರಮಿತವಾಗಿವೆ, ಮಾಯಾ ಸಮಾಹ ಭ್ರಮಿತವಾಗಿವೆ. ಪರಮಾರ್ಥ ದರ್ಶನ ಅಭಾವ ಗಮನಾಹ, ಪಾರಮಾರ್ಥಿಕ ದರ್ಶನದ ಪಾರಮಾರ್ಥಿಕ ಸತ್ಯವನ್ನು ತಿಳಿಯದೇ ಇದ್ದರಿಂದಾಗಿ ಇವೆಲ್ಲವೂ ಭ್ರಮಿಸಲ್ಪಟ್ಟಿವೆ. ನೋಡಿ ಅಸಂದ ಪರಮಾರ್ಥ ದರ್ಶನ ಅಭಾವ ಗಮನಾಹ, ಪಾರಮಾರ್ಥಿಕ ಸತ್ಯವನ್ನು ಅರಿಯದೇ ಇದ್ದರಿಂದಾಗಿ ಇವೆಲ್ಲವೂ ಕಲ್ಪಿಸಲ್ಪಟ್ಟಿವೆ. ಶ್ರಿತಾಹ ಆಶ್ರಿತಾಹ ಸರ್ವೇ ಸಮಸ್ತಾಹ ಉತ್ಪತ್ತಿ ಸ್ಥಿತಿ ಲಯೇಷು, ಉತ್ಪತ್ತಿ ಸ್ಥಿತಿ ಲಯ ಧರ್ಮಗಳಲ್ಲಿ ಕ್ಷೇತ್ರಗಳಲ್ಲಿ ಇವೆಲ್ಲವೂ ಕೂಡ ಆಶ್ರಯವನ್ನು ಹೊಂದಿದೆ. ತದು ತದ್ಬ್ರಹ್ಮ ನ ಅತ್ಯೇತಿ ನ ಅತಿವರ್ತತೆ. ಅಂತಹ ಈ ಬ್ರಹ್ಮನನ್ನು ಯಾರೂ ಕೂಡ ದಾಟಲು ಸಾಧ್ಯವಿಲ್ಲ, ಮೀರಿ ನಡೆಯಲು ಸಾಧ್ಯವಿಲ್ಲ. ನ ಅತ್ಯೇತಿ ನ ಅತಿವರ್ತತೆ, ಅತ್ಯೇತಿ ದಾಟಲು ಸಾಧ್ಯವಿಲ್ಲ, ಅತಿವರ್ತತೆ ದಾಟಿ ಮುಂದೆ ಹೋಗಲಿಕ್ಕೆ ಸಾಧ್ಯವಿಲ್ಲ. ಮೃದಾಧಿಕಮಿವ ಘಟಾಧಿ ಕಾರ್ಯಂ ಕಶ್ಚನ ಕಶ್ಚಿದಪಿ ವಿಕಾರಃ ಏತದ್ವೈತತ್. ಭಾಳ ಚೆಂದ ಕೊಡ್ತಾರೆ ಉದಾಹರಣೆ. ಗಡಿಗೆಯು ಮಣ್ಣನ್ನು ಮೀರಿ ಇರಲು ಸಾಧ್ಯವೇ? ಸಾಕಲ್ಲ, ಒಂದೇ ಒಂದು ದೃಷ್ಟಾಂತಕ್ಕೆ ಘಟ. ಗಡಿಗೆಯು ಮಣ್ಣನ್ನು ಮೀರಿ ಮುಂದೆ ಹೋಗಲು ಸಾಧ್ಯವೇ? ಅಂದರೆ ಮಣ್ಣನ್ನು ಬಿಟ್ಟುಕೊಟ್ಟು ತನ್ನ ಅಸ್ತಿತ್ವವನ್ನು ಮೆರೆಯಲು ಸಾಧ್ಯವೇ? ಆಭರಣವು ಚಿನ್ನವನ್ನು ಹೊರತುಪಡಿಸಿ ತನ್ನ ಅಸ್ತಿತ್ವವನ್ನು ಮೆರೆಯಲು ಸಾಧ್ಯವೇ? ತೆರೆಯು ನೀರನ್ನು ಹೊರತುಪಡಿಸಿ ತನ್ನ ಅಸ್ತಿತ್ವವನ್ನು ಮೆರೆಯಲು ಸಾಧ್ಯವೇ? ಸಾಧ್ಯ ಇಲ್ಲ ಅಂದರೆ ಇಲ್ಲಿಯೂ ಅಷ್ಟೇ, ಎಲ್ಲವೂ ಅನಾತ್ಮಗಳು, ಭ್ರಮಿತೆಗಳು, ಅತೋರಿಕೆಗಳು, ಅನಿಸಿಕೆಗಳು ಇವು ಯಾವೂ ಕೂಡ ಸತ್ಯವನ್ನು ಮೀರಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಓಕೆ, ನಾವು ಅಂತಾವಷ್ಟೇ. ನಾವು ಅಂದ್ರೆ ಏನು? ನಾವು ಬರೀ ನಾಮರೂಪ. ಒಂದು ವೇಳೆ ನೀರನ್ನು ಬಿಟ್ಟುಕೊಟ್ಟು ನಾನು ತೆರೆ ಅಂತ ತೆರೆ ಅಂದ್ಕೊಂಡ್ರೆ ಏನದು ತೆರೆ? ಬರೀ ನಾಮರೂಪ. ನಾಮರೂಪವು ತಾನು ನಾಮರೂಪ ಎಂದು ಅಭಿಮಾನ ಪಡ್ತಾ ಇದ್ರೆ ಅದಕ್ಕೇನು ಅರ್ಥ ಉಂಟ? ಮೊದಲು ರಾಜನೇ ಡುಪ್ಲಿಕೇಟು. ಈ ರಾಜ ಡುಪ್ಲಿಕೇಟ್ ರಾಜ ತಾನು ರಾಜ ಎಂದು ಅಭಿಮಾನ ಪಟ್ಟು ಮೈಸೂರು ಅರಮನೆಗೆ ಹೋಗಿ ನಿಂತುಕೊಂಡ್ರೆ ಅವನಿಗೆ ರಾಜ ಅಂತ ಯಾರಾದರೂ ಕರೀಲಿಕ್ಕೆ ಸಾಧ್ಯವೇ? ಯಾಕೆ ಕರಿಬಾರ್ದು? ಡುಪ್ಲಿಕೇಟ್ ಅವ. ಹಂಗೆ ಎಲ್ಲ ಏನು ನಾವು ಅನಾತ್ಮಗಳು ಅಂತ ಹೇಳ್ತೀವಿ ಇವೆಲ್ಲ ಇವು ಆ ಆತ್ಮನನ್ನು ಮೀರಿ ಮುಂದೆ ಹೋಗಲಿಕ್ಕೆ ಸಾಧ್ಯವೇ? ಈತದ್ವೈತತ್ ಅಂಥದ್ದು ಯಾವುದಿದೆಯೋ ಅದನ್ನೇ ಬ್ರಹ್ಮ ಆತ್ಮ ಎಂದು ಕರೆಯುತ್ತಾರೆ. ಯದ್ ವಿಜ್ಞಾನಾತ್ ಅಮೃತ ಭವಂತಿ ಇತಿ ಉಚ್ಯತೆ ಜಗತಃ ಮೂಲಂ ತದೇವ ನ ಅಸ್ತಿ ಬ್ರಹ್ಮ. ಬಿಡ್ರಿ ಸರ್, ಯಾವ ಜ್ಞಾನವನ್ನು ಹೊಂದಿದ ನಂತರ ಅಮೃತಾಹ ಭವಂತಿ ಇದು ಉಚ್ಯತೆ? ಹಿರಿಯರು, ಗುರುಗಳು, ಮುನಿಗಳು, ತಪಸ್ವಿಗಳು, ಜ್ಞಾನಿಗಳು ಯಾವ ಜ್ಞಾನವನ್ನು ಹೊಂದುವುದರಿಂದ ಅಮೃತ ಸ್ವರೂಪರಾಗುತ್ತಾರೆ ಅಂತ ಹೇಳಿದ್ದಾರೋ, ಆ ಜಗತ್ತಿಗೆ ಮೂಲ ಕಾರಣ ಅಂತ ಹೇಳಿದ್ದಾರೋ, ತದೇವ ಬ್ರಹ್ಮನ ಆಸ್ತಿ. ಆ ಬ್ರಹ್ಮನೇ ಇಲ್ಲ ಅಂತ ಯಾಕೆ ಅನ್ಕೋಬಾರ್ದು? ಅಂತ ಒಂದು ತತ್ವ ಇಲ್ಲೇ ಇಲ್ಲ. ಸುಮ್ಮನೆ ಬ್ರೈನ್ ವಾಶ್ ಮಾಡಿರಿ ಒಂದೂರು ವರ್ಷ ನಮಗೆ, ಅಂತ ಒಂದು ತತ್ವ ಅದ ಏನಿಲ್ಲ ರೀ. ಇರ್ಲಿಕ್ಕರೆ ಸಾಧ್ಯನಾ? ಇನ್ನು ಮಾವಿನಕಾಯಿ ಇದೆ ಅಂತ ಹೇಳ್ರಿ, ಒಪ್ಪುತ್ತೀವಿ. ಮಾವಿನಕಾಯಿ ಇದು ಆ ಸ್ವರ್ಗದಿಂದ ಬಂದದ್ದು ಮಾವಿನಕಾಯಿ ಅಂದ್ರೆ ಮತ್ತೆ ಓಡಿ ಬಂದು ನಾವು ಅದನ್ನು ದರ್ಶನ ಪಡಿತೀವಿ. ಬ್ರಹ್ಮ ಅಂತ ಬ್ರಹ್ಮ ನಾಸ್ತಿ ಬ್ರಹ್ಮ ಅಸತೇವ ಇದಂ ನಿಸೃತಮಿತಿ. ಯಾರಾದರೂ ಈ ಪ್ರಕಾರವಾಗಿ ಸಂಶಯಿಸಿದ್ದೆ ಆದಲ್ಲಿ ಇದು ಏನಪ್ಪ ಅಂದರೆ ನಿಸೃತಮಿತಿ. ನೀವು ಹೇಳಿದಂತಹ ಈ ಮಾತು ಶ್ರುತಿಯೇ ಹೇಳಿರಲಿ ನೀವೇ ಹೇಳಿರಲಿ, ಆದರೆ ಈ ಮಾತು ಸರಿಯಲ್ಲ. ನಿಸೃತಂ ಇದು ಸರಿಯಲ್ಲ ಈ ಮಾತು. ಮತ್ತೇನು ಮಾಡಬೇಕೀಗ? ಹಾಗೆ ಜನರಿಗೆ ಸಂಶಯ ಬಂದಿದ್ದರೆ ಆ ಸಂಶಯದ ಪರಿಹಾರಕ್ಕಾಗಿ ಈ ಮಾತನ್ನು ಹೇಳಿದ್ದಾರೆ. ಏನದು? ಯದಿದಂ ಕಿಂಚ ಜಗತ್ ಸರ್ವಂ ಪ್ರಾಣ ಈಜತಿ ನಿಸೃತಂ ಮಹದ್ಭಯಂ ವಜ್ರಮುದ್ಯತಂ ಯ ಈತದ್ ವಿದುರಮೃತಾಸ್ತಿ ಭವಂತಿ. ಯದಿದಂ ಕಿಂಚ ಜಗತ್ ಸರ್ವಂ ಪ್ರಾಣ ಈಜತಿ ನಿಸೃತಂ ಮಹದ್ಭಯಂ ವಜ್ರಮುದ್ಯತಂ ಯ ಸೇರಿಸ್ಕೊಂಡೇ ಹೇಳಬೇಕಾಗ್ತದೆ. ಮಹದ್ಭಯಂ ವಜ್ರಮುದ್ಯತಂ ಯ ಏತದ್ ವಿದುರಮೃತಾಸ್ತಿ ಭವಂತಿ. ಎಷ್ಟಿದೆ ನೋಡ್ರಿ. ಅದಕ್ಕೆ ಆ ಶ್ಲೋಕ ತಗೊಳ್ಳ ಪೂರ್ವದಲ್ಲಿ ನನಗೆ ನೀವೆಲ್ಲ ಈ ಭಾಷ್ಯ ಓದಬೇಕು. 157ನೇ ಭಾಷ್ಯ ಅಲ್ಲ, ಮಾರ್ಕ್ ಹಾಕ್ಕೊಡ್ರಿ, ಕೈಯಲ್ಲಿ ಪೆನ್ ತೊಗೊಳ್ರಿ. ನಿಮ್ಮ ಅಧ್ಯಯನಕ್ಕಾಗಿ ನಾನು ಹೇಳ್ತೀನಿ, ನೀವು ಓದ್ರಿ ಬೇಡ ಬಿಡ್ರಿ. ಊರ್ಧ್ವಮೂಲಂ ಎತ್ತತ್ ವಿಷ್ಣೋ ಪರಮಂ ಪದಂ ಅಸ್ಯ ಇತಿ ಸೋಯಂ ಅವ್ಯಕ್ತಾದಿ ಸ್ಥಾವರ ಅಂತಹ ಸಂಸಾರ ವೃಕ್ಷ ಊರ್ಧ್ವ ಮೂಲ. ಇಲ್ಲೇನು ತೊಂದರೆ ಇಲ್ಲ. ವೃಕ್ಷಶ್ಚ ವೃಶ್ಚನಾತ್ ವಿನಶ್ವರತ್ವಾತ್, ವೃಶ್ಚನಾತ್ ಈಸ್ ಈಕ್ವಲ್ ಟು ವಿನಶ್ವರತ್ವಾತ್. ಇನ್ನು ಮುಂದೆ ಬರ್ತದೆ ನೋಡ್ರಿ. ಅವಿಚ್ಛಿನ್ನ ಜನ್ಮ ಜರಾ ಮರಣ ಶೋಕಾದಿ ಅನೇಕ ಅನರ್ಥಾತ್ಮಕ ಪ್ರತಿಕ್ಷಣ ಅನ್ಯಥಾ ಸ್ವಭಾವ ಮಾಯಾಮರೀಚಿ ಉದಕ ಗಂಧರ್ವನಗರಾದಿವತ್ ದೃಷ್ಟ ನಷ್ಟ ಸ್ವರೂಪತ್ವಾತ್ ಅವಸಾನೇ ಚ ವೃಕ್ಷವತ್ ಅಭಾವಾತ್ಮಕ. ಆ ವೃಕ್ಷವತ್ ಅಲ್ಲೇ ಒಂದು ಗೀಟ್ ಹಾಕೋಡ್ರಿ. ಆ ಅತ್ತೊಂದು ಇಲ್ಲಿ ಹಾಕೋಡ್ರಿ. ಅಭಾವಾತ್ಮಕ ಕದಲೀಸ್ತಂಭವತ್ ಮುಂದೇನು ಶಬ್ದ ನಿಸ್ಸಾರ ಕದಲೀಸ್ತಂಭವತ್ ನಿಸ್ಸಾರ ಅನೇಕ ಶತ ಪಾಖಂಡ ಪಾಷಂಡ ಅನೇಕ ಶತ ಪಾಷಂಡ ಬುದ್ಧಿ ವಿಕಲ್ಪ ಆಸ್ಪದ ತತ್ವ ವಿಜಿಜ್ಞಾಸುಭಿ ಅನಿರ್ಧಾರಿತ ಇದಂ ತತ್ವ. ತತ್ವ ವಿಜಿಜ್ಞಾಸುಭಿ ಅನಿರ್ಧಾರಿತ ಇದಂ ತತ್ವ. ಮತ್ತು ಹೆಂಗೆ ಇದು ಸಿದ್ಧವಾಗ್ತದೆ? ವೇದಾಂತ ನಿರ್ಧಾರಿತ ಪರಬ್ರಹ್ಮ ಮೂಲ ಸಾರ ವೇದಾಂತದಿಂದ ಸಿದ್ಧವಾಗ್ತದೆ. ಅಲ್ಲಿಗೆ ಬಿಟ್ಬಿಟ್ರು ಅದನ್ನು. ಅವಿದ್ಯಾ ಕಾಮ ಕರ್ಮ ಅವ್ಯಕ್ತ ಬೀಜ ಪ್ರಭವ ಎಲ್ಲ ನೋಟ್ ಮಾಡ್ಕೊಳ್ರಿ. ಅವಿದ್ಯಾ ಕಾಮ ಕರ್ಮ ಅಭಿವ್ಯಕ್ತ ಬೀಜ ಪ್ರಭವ ಅಪರಬ್ರಹ್ಮ ವಿಜ್ಞಾನ ಕ್ರಿಯಾಶಕ್ತಿದ್ವಯಾತ್ಮಕ ಹಿರಣ್ಯ ಗರ್ಭ ಅಂಕುರ ಅಲ್ಲಿ ಹಾಕೊಳ್ರಿ. ಹಿರಣ್ಯ ಗರ್ಭ ಅಂಕುರ ಸರ್ವಪ್ರಾಣಿಲಿಂಗ ಭೇದ ಸ್ಕಂಧ ಒಂದೇ ಒಂದು ಶಬ್ದ ಸರ್ವಪ್ರಾಣಿಲಿಂಗ ಭೇದ ಸ್ಕಂಧ ತತ್ತತ್ತೃಷ್ಣ ಜಲಾವಸೇಕ ಉದ್ಭೂತ ದರ್ಪ ಬುದ್ಧಿ ಇಂದ್ರಿಯ ವಿಷಯ ಪ್ರವಾಲ ಅಂಕುರ ಶ್ರುತಿ ಸ್ಮೃತಿ ನ್ಯಾಯ ವಿದ್ಯಾ ಉಪದೇಶ ಪಲಾಶ ಒಂದೇ ಶಬ್ದ ಶ್ರುತಿ ಸ್ಮೃತಿ ನ್ಯಾಯ ವಿದ್ಯಾ ಉಪದೇಶ ಪಲಾಶ ವಿದ್ಯಾ ಉಪದೇಶ ಒಂದೇ ಸಂಧಿ ಇದೆ ಅಷ್ಟೆ. ಯಜ್ಞ ದಾನ ತಪ ಆದಿ ಅನೇಕ ಕ್ರಿಯಾಸು ಪುಷ್ಪ ಪುಷ್ಪ ಮುಂದೆ ಸುಖ ದುಃಖ ವೇದನಾ ಸುಖ ದುಃಖ ವೇದನ ಅಲ್ಲಿ ಅಲ್ಲಿ ಬಿಡಿಸಿಕೊಡ್ರಿ. ಅನೇಕ ರಸ ಪ್ರಾಣಿ ಉಪಜೀವ್ಯ ಅನಂತ ಫಲ ಅನಂತ ಫಲ ಅಲ್ಲಿ ಅಲ್ಲಿ ಅಲ್ಲಿ ನಿಲ್ಲಿಸ್ರಿ. ಅನಂತ ಫಲ ತತ್ತತ್ತೃಷ್ಣ ಸಲಿಲ ಅವಸೇಕ ಪ್ರರೂಢ ಜಡೀಕೃತ ದೃಢಬದ್ಧ ಮೂಲ ಏನು ಸಂಧಿ ಇಲ್ಲ ಏನಿಲ್ಲ ಸುಮ್ಮನೆ ಉದ್ಯೋಗ ಶಬ್ದಗಳು ಫುಲ್ ಸ್ಟಾಪ್ ಇಲ್ಲ ಹೇಳಿದ್ನಲ್ಮ. ತತ್ತೃಷ್ಣ ಸಲಿಲ ಅವಸೇಕ ಪ್ರರೂಢ ಜಡೀಕೃತ ದೃಢಬದ್ಧ ಮೂಲ ಸತ್ಯನಾಮಾದಿ ಸಪ್ತಲೋಕ ಬ್ರಹ್ಮಾದಿಭೂತ ಪಕ್ಷಿಕೃತ ನೀಡ ಪ್ರಾಣಿ ಸುಖ ದುಃಖ ಉದ್ಭೂತ ಹರ್ಷಶೋಕ ಜಾತ ನೃತ್ಯ ಗೀತ ವಾದಿತ್ರಕ್ಷು ಈಲಿತ ಸ್ಫೋಟಿತ ಹಸಿತ ಕೃಷ್ಟ ಆಕೃಷ್ಟ ಹಸಿತ ಆಕೃಷ್ಟ ಹಸಿತ ಆಕೃಷ್ಟ ಮಾಡ್ರಿ. ಆಕೃಷ್ಟ ಉದಿತ ಉದಿತ ಏನದು ಇಲ್ಲ ಅದು ಆಕೃಷ್ಟ ಅಲ್ಲ ಆಕೃಷ್ಟ ಆಕೃಷ್ಟ ರುದಿತ ಹಾ ಹಾ, ಮುಂಚೆ ಮುಂಚೆ ಇತ್ಯಾದಿ ಅನೇಕ ಶಬ್ದಕೃತ ತುಮುಲೀಭೂತ ಮಹಾರವಹ. ಈ ತುಮುಲೀಭವ ಇನ್ನೊಂದು ಶಬ್ದ ಬಂದಿದೆ ಭಗವದ್ಗೀತಾ ಮೊದಲನೇ ಅಧ್ಯಾಯ. ತುಮುಲೋ ಅಭವತ್, ಗೊಂದಲ ಎದ್ದುಬಿಡ್ತಂತ ಹಂಗೆ. ತುಮುಲೀಭೂತ ಮಹಾರವಹ ವೇದಾಂತ ವಿಹಿತ ಬ್ರಹ್ಮ ಆತ್ಮದರ್ಶನ ಅಸಂಗ ಶಸ್ತ್ರಕೃತ ಉಚ್ಛೇದ ಏಷಃ ಸಂಸಾರ ವೃಕ್ಷ ಅಶ್ವತ್ಥ ಅಶ್ವತ್ಥವದ ಕಾಮಕರ್ಮವಾತೇ ಕಾಮಕರ್ಮವಾತ ಈರಿತ ನಿತ್ಯ ಪ್ರಚಲಿತ ಸ್ವಭಾವ ಸ್ವರ್ಗ ನರಕ ತಿರ್ಯ ಕ್ಷೇತ್ರಾದಿಭಿಃ ಶಾಖಾಭಿಃ ಅವಾಕ್ಶಾಖಃ ಅವಾಂಗಃ ಶಾಖಾ ಯಸ್ಯ ಸಹ ಸನಾತನಃ ಅನಾದಿತ್ವಾದ ಚಿರಂ ಪ್ರವೃತ್ತಃ. ಒಂದು ಬಿಟ್ಟು ಎರಡು ಸಲ ನೀವು ಅದನ್ನು ಓದ್ಕೊಂಡ್ಬಿಟ್ರಿ ಅಂದರೆ ನೀವು ತುಂಬ ಸರಳ ಆಗಿಬಿಡ್ತೀವಿ, ಏನಂತ ಕಠಿಣ ಏನಿದೆ. ಓಂ ತತ್ಸತ್. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುಜ್ಜತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜೈ ಶ್ರೀ ಸದ್ಗುರುನಾಥ್ ಮಹಾರಾಜ್ ಜೀ ಕೀ. ಓಂ ತತ್ಸತ್.